ಟೀಚರ್ ಕರೆದು ಅವ್ರೇನೋ ಹೇಳಿದ್ರೆ ಸ್ಟುಡಿಯೋ ಇಲ್ಲದೆ ಅಂದ, ನೀನ್ ಚೇಂಜ್ ಮಾಡಕ್ಕಾಗಲ್ಲ ಅನ್ಬಿಟ್ರು. ಅಲ್ಲೂ ಕಷ್ಟಪಟ್ಟು ಸಂಸ್ಕೃತದಲ್ಲಿ ಫೇಲ್ ಆದೆ. ಒಂದ್ ವರ್ಷ ಪಿ ಯು ಸಿ ಡಿಗ್ರಿ ಕ್ಲಾಸ್ ಹೋಯ್ತು, ಮರು ವರ್ಷ ಮತ್ತೆ ಕಲಿಸಿಕೊಂಡು ಮತ್ತೆ ಡಿಗ್ರಿಗೆ ಹೋದ್ವಿ. ಡಿಗ್ರಿ ಮೈಸೂರಿನಲ್ಲಿ ಮಾಡಿದೆ. ಅಲ್ಲಿ ಹೋಗಿ ಸಿ ಡಿ ನರಸಿಂಹಯ್ಯ ಅಂತ ಮಹಾರಾಜ ಕಾಲೇಜ್ ಪ್ರಿನ್ಸಿಪಾಲ್ ಅಲ್ಲಿ ಸೀಟ್ ಸಿಕ್ತು ನನಗೆ. ಅವ್ರ ಹತ್ರ ಹೋಗಿ ಕೇಳಿದೆ, ಅವ್ರ ಕನ್ಸಲ್ಟ್ ಮಾಡಿದ್ರು, ಕೊಡಕ್ಕಾಗಲ್ಲ ನಿನ್ ಕನ್ಸಲ್ಟ್ನೆ ಓದ್ಬೇಕು ಅಂತ ಅಟ ಹಿಡಿದ್ರು. ಅಯ್ಯೋ ಗ್ರಹಾಚಾರ್ಯ ಹಿಂಗಾಯ್ತಲ್ಲಪ್ಪ ನನ್ನ ಪರಿಸ್ಥಿತಿ ಅಂತ ಯೋಚನೆ ಮಾಡಿದೆ. ಆಗ ಕ್ಲಾಸಿಗೆ ಸೇರಾಯ್ತು, ಚೇಂಜ್ ಮಾಡಕ್ ಕೊಡ್ಲಿಲ್ಲ. ಇದನ್ನೇನ್ ನಾನು ಬೇಡ ಅಂತ ಬಿಟ್ಟಿಗಂತ ಬಂದ್ರೆ ಬಿಟ್ಟಿಗಂತ ಇದನ್ನ ನಾನು ಬಿಡವಲ್ದಲ್ಲ, ಇದು ಇನ್ನೆಲ್ಲ ಸಹ ಪಾಸ್ ಮಾಡ್ತೀನಿ, ಸಂಸ್ಕೃತ ಫೈನಲ್ ಆಗಿ ಡಿಗ್ರಿ ಅಂತೂ ನಾನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದೆ. ಕ್ಲಾಸ್ ಕಮೆನ್ಸ್ ಆದವು. ಅಲ್ಲಿ ಅನಿರೀಕ್ಷಿತ ಕೊಳ್ಳೇಗಾಲ ಅನ್ನೋ ಹುಡುಗ ಸರ್ಗೂರ್ ಅಂತ ಬಂತವ್ರ ಊರು, ಅವನು ಬಸವಣ್ಣ ಅಂತೇಳಿ, ಪಿ ಬಸವಣ್ಣ ಅಂತ, ಅವನನ್ನು ಕ್ಲಾಸ್ ಮಾಡ್ತಾರೆ ಬಡವ. ಹಂಗಂತ ಸಂಸ್ಕೃತ ಕಾಲೇಜ್ನಲ್ಲೇ ಮೈಸೂರು ಮಹಾರಾಜ ಸಂಸ್ಕೃತ ಕಾಲೇಜಲ್ಲಿ ಓದ್ತಿದ್ದ, ಅಲ್ಲಿ ಫ್ರೀ ಊಟ ಹಾಕ್ತಿದ್ರು, ಅಲ್ಲಿದ್ದ ಸುತ್ತ ರಾಷ್ಟ್ರಗಳಿಗೆ ಊಟ ಮಾಡ್ಕೊಂಡು ಅಲ್ಲಿದ್ದ. ಅವನ ಸ್ನೇಹಿತ ಆದ್ಮೇಲೆ ಅವನ ಎಲ್ಲ ಹೇಳ್ಕೊಂತ ಬಂದೆ, ಬಸವಣ್ಣ ಎಲ್ಲ ಸಬ್ಜೆಕ್ಟು ಪಾಸ್ ಮಾಡ್ತೀನಿ ಕಣ್ಣು, ಸಂಸ್ಕೃತದಲ್ಲಿ ಪಾಸ್ ಆಗದೆ ಡಿಗ್ರಿ ತಗೊಳ್ಳದೆ ಮನೆಗೆ ಹೋಗೋ ಪರಿಸ್ಥಿತಿ ಆತಂದ. ಏ ಅವನೇನಂದ, ಏ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ತಾತಾಚಾರ್ಯ ಇಲ್ಲ ನಮ್ಮ ಕ್ಲಾಸ್ಮೇಟ್ ಅವನ ಕೈಗೆ ಹೇಳಿಸ್ತೀನಿ ಅಂದ. ಆಯ್ತು ಅವನೇನು ಹೇಳ್ತಾನೆ ಮೇಲೆ ನಮ್ಮ ಕ್ಲಾಸ್ಮೇಟು ಅಂದೆ. ಏ ನಿನಗೇನು ಗೊತ್ತು, ತಾತಾಚಾರ್ಯ ಈಕ್ವಲ್ ಟು ಡಿಗ್ರಿ ಕ್ಲಾಸಿಗೆ ಅವನು ಸಂಸ್ಕೃತದಲ್ಲಿ ಆ ಡಿಗ್ರಿ ಎಲ್ಲ ವಿದ್ವತ್ ಆಗಿದೆ. ವಿದ್ವತ್ ಅಂದ್ರೆ ಅದು ಎಮ್ ಎ ಮಾಡ್ತೀವಲ್ಲ ನಾವು, ಹಾಗದವು ಅಷ್ಟು ಓದಿದಾನೆ ಅವನ ಕೈ ಹೇಳಿ. ಈ ವಯಸ್ಸಿನ ಹೋಗಿ ಕೇಳೋದು ಹೆಂಗೆ ಮೇಲೆ ಅಂತ ಸುಮ್ಮನೆ ನಾನು ಮಾಡತ್ತೀನಿ. ಅವನು ಕರ್ಕೊಂಡೋಗಿ ಅವ್ರ ಮನೆ ಪರಿಚಯ ಮಾಡಿ, ಬನಮಯ ಕಾಲೇಜ್ ಹಿಂದ್ಗಡೆ ಇತ್ತು ಅವ್ರ ಮನೆ ಮೈಸೂರಿನಲ್ಲಿ. ಹೋಗಿ ಟೀಚ್ ಕಮೆನ್ಸ್ ಮಾಡ್ದೆ. ನಮಗಿರೋ ಸಬ್ಜೆಕ್ಟ್ಗಳನ್ನೇ ಆ ವರ್ಷಕ್ಕೆ ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಟೀಚ್ ಮಾಡೋದು. ಆದರೆ ಸಾಹಿತ್ಯ ಅಂತ ಒಂದು ಪುಸ್ತಕ ಇತ್ತು, ಸಂಸ್ಕೃತದ ಸಾಹಿತ್ಯದ ಬಗ್ಗೆನೇ ಒಂದಷ್ಟು, ಅದನ್ನು ಕೆಲವು ಉದಾಹರಣೆ ಕೊಟ್ಟು ಶ್ಲೋಕಗಳಿದ್ದು ಅವೆಲ್ಲವೆಲ್ಲ ಪರಿಚಯ ಮಾಡ್ಕೊಂತ ಹೇಳ್ಕೊಂತ ವ್ಯಾಕರಣ ಹೇಳ್ಕೊಡುತ್ತೆ. ಮಾಳವಿಕ ಅಗ್ನಮಿತ್ರ ಡ್ರಾಮ ಇತ್ತು, ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಆ ಸಂಸ್ಕೃತ ಭಾಷೆಯದರಲ್ಲಿ ಸತ್ವವನ್ನು ಎಷ್ಟು ಮನದಟ್ಟು ಮಾಡಿದೆ ಅಂದರೆ ಹತ್ತುಬಿಟ್ಟೆ, ಭಾಳ ಜ್ವರ ಹತ್ತುಬಿಟ್ಟೆ. ಯಾಕೆ ಹಿಂಗೆ ಕೊಡ್ರೆ ಹಿಂಗೆ ಅಂತ ನಾನು ಏನು ಮಾಡಿದಪ್ಪ, ನಾನು ಯಾರೋ ಕೊಟ್ಟರು ತಗಾ ಇದನ್ನು ಓದು ಅಂತ, ಆದ್ರೆ ನಾನು ಅದನ್ನು ಬೇಡ ಬೇಡ ಅಂತ ಒದಕಂತ ಒದಕಂತ ಬಂದೆ. ಇವತ್ತು ನಿಮ್ಮ ಹತ್ರ ಈ ವಿಶ್ಲೇಷಣೆ, ಈ ಸಾಹಿತ್ಯ ಎಷ್ಟು ವಿಚಾರ ಇದೆ, ಎಷ್ಟು ಜ್ಞಾಪಶಕ್ತಿ ವೃದ್ಧಿಸ್ಕೋಬೋದು. ಆದರೆ ನಾನು ಇದನ್ನು ರೂಢಿಸ್ಕೊಂಡ್ಲಿಲ್ವಲ್ಲ, ಈ ತಾತ್ಕಾಲಿಕ ಪಾಸ್ ಆಗ್ಲಿಕ್ಕೆ ಅಷ್ಟಕ್ಕೆ ಸೀಮಿತ ಆಗಿಬಿಟ್ಟೆ ನಾನು ಅನ್ನಿಸ್ತೇನೆ, ವ್ಯಥೆಪಟ್ಟೆ. ಆಮೇಲೆ ಅಂತೂ ಡಿಗ್ರಿ ಆದ್ರೆ ಪಾಸ್ ಮಾಡಿಕೊಂಡು. ಆಗ ಯಮನಾಚಾರ್ಯರು ಅಲ್ಲೇ ಇದ್ರೇನು ಅಲ್ವೇ? ಹೌದು ಇದ್ರು, 63ನೇ ಇಸ್ವಿ. ನಮಗೆ ಇಂಗ್ಲಿಷಿಗೆ ಕೆ ಕೆ ಕೃಷ್ಣಮೂರ್ತಿ ಅಂತ ಬರೋರು, ಕನ್ನಡಕ್ಕೆ ಸಿ ಡಿ ನರಸಿಂಹಯ್ಯವರಲ್ಲಿದ್ದರು. ಇಷ್ಟ ಅವರಲ್ಲಿ ಇನ್ನು ಕೆಲವರದ್ದೆಲ್ಲ ನೆನಪಿಲ್ಲ. ಎಕನಾಮಿಕ್ಸಿಗೆ ಒಬ್ಬರು ಪ್ರಭು ಒಂದು ಬರೋರು, ಟಿ ನರಸಿಂಹಪುರ ಬರೋರು, ಪ್ರಭುಸ್ವಾಮಿ ಅಂತ ಹೇಳಿ ಅವರು ಬರೋರು. ಸೈನ್ಸಿಗೆ ಯಾರೋ ಬರೋರು, ಒಂದು ಸಬ್ಜೆಕ್ಟ್ ಇತ್ತು ಪೇಪರ್, ಅದು ಅದು ನೆನಪಿಸಲ್ದ ಅದಷ್ಟಾಗಿ. ಈಗ ಆಯ್ತು, ನೀವು ಸಂಸ್ಕೃತ ಕಷ್ಟಪಟ್ಟು ಓದ್ದೆ, ಅದರ ಸತ್ವ ಹೀರೋದ್ರಿಂದ ನನ್ನ ಕಣ್ಣಲ್ಲಿ ನಾನು ಇಷ್ಟು ದಿನ ಏನು ನಾನು ಅದನ್ನು ಅನುಭವಿಸೋಕ್ಕಾಗಲಿಲ್ಲ ಅನ್ನೋ ಒಂದು ಆತ್ಮಸಂತೋಷದಿಂದ ನಿಮ್ಮ ಕಣ್ಣಲ್ಲಿ ನೀರು ಬಂತು. ಅದೇ ರೀತಿ ಸಂಸ್ಕೃತದಲ್ಲಿ ಒಂದನೆಯ ಮಂಗರಾಜ ಅಂಥೇಳಿ ಒಬ್ಬ ಖಗೇಂದ್ರ ಮಣಿ ದರ್ಪಣ ಅಂಥೇಳಿ ಅದ್ಭುತವಾದಂಥ ಒಂದು ಪುಸ್ತಕ ಬರೆದಿದ್ದಾನೆ. ನಾವು ಈಗ ನಿಮ್ಮ ರೈತರ ಒಂದು ಬದುಕಿಗೆ ಬರ್ತಾ ಇದ್ರೆ, ಆಗಿನ ಕಾಲದಲ್ಲೇ ಒಂದು ವೃಕ್ಷಾಯುರ್ವೇದ, ಸಸ್ಯಗಳಿಗೆ ಏನೇನು ರೋಗ ಬರುತ್ತೆ ಅದನ್ನು ಹೇಗೆ ಒಂದು ಪದ್ಧತಿಯೊಳಗೆ ಅದನ್ನು ನಿವಾರಣೆ ಮಾಡ್ಕೋಬಹುದು, ಅದೆಲ್ಲ ಆಗಿನ ಕಾಲದಲ್ಲೇ ಗ್ರಂಥಗಳಲ್ಲೇ ಉಲ್ಲೇಖ ಮಾಡಿ ಬರೆದಿಟ್ಟಿದ್ದಾರೆ. ಬಟ್ ಈಗ ಗೌಡ್ರೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಯಾರೋ ಹೇಳ್ತಾರೆ ಇಂಥ ರೋಗ ಬಂದಿದೆಯಾ, ಇಂಥ ಔಷಧಿ ಹೊಡಿ ಅಂತಾರೆ. ನಾನು ನನ್ನ ಜೀವನದಲ್ಲಿ ಡಿಗ್ರಿ ಮುಗಿಸ್ಕೊಂಡು ಬಂದು 2 ವರ್ಷದ ನಂತರ, ಡಿಗ್ರಿ ಮುಗಿಸಿದ ವರ್ಷವೇ ನನ್ನ ವಿವಾಹನೂ ಆಯಿತು. ಆಮೇಲೆ ವ್ಯವಸಾಯಕ್ಕೆ ತಗೊಂಬಿಟ್ಟಿವಿ ನಾವು. ಲಾ ಓದ್ಬೇಕು ಅಂತ ಇದ್ರು, ನಮ್ಮ ಅಣ್ಣ ಬೇಡ ಮನೆ ಕಡೆಗೆ ಬಾ, ದೊಡ್ಡ ವ್ಯವಸಾಯ ನಮ್ಮದು, ದೊಡ್ಡ ವ್ಯವಸಾಯ. ನಾವು 4 ಜನ ಅಣ್ಣ ತಮ್ಮಂದಿರು, 3 ಜನ ಅಕ್ಕತಂಗಿಯರು. ಇದ್ರ ಮಧ್ಯೆ ಅಲ್ಲಿ ಒಂದು ಕುತೂಹಲದ ಪ್ರಶ್ನೆ ಗೌಡ್ರೆ, ನೀವು ಮೈಸೂರಲ್ಲೆಲ್ಲ ಓದ್ಕೊಂಬಂದ್ರಿ, ಡಿಗ್ರಿ ಪಾಸ್ ಮಾಡಿದ್ರಿ, ಆಗಿನ ಕಾಲದಲ್ಲಿ ನೀವು ಹೇಳಿದಾಗೆ ಒಂದು ಮನೆಯಲ್ಲೂ ಯಾರೋ ಒಬ್ರು ಡಿಗ್ರಿ ಮಾಡಿ ಬಂದಿದ್ದಾರೆ, ಊರ್ ಮೆರವಣಿಗೆ ಮಾಡ್ಬಿಡೋರು. ನಮ್ಮ ತಾಲೂಕಿನಲ್ಲಿ ನಾನು 5 ಜನ 10 ಜನ ಡಿಗ್ರಿ ಮಾಡಿದಾಗ ಆ ಊರಿಗೆಲ್ಲ ಸಿಹಿ ಹಂಚ್ಬಿಡ್ತಿದ್ರು. ಈ ತರದ್ದಿತ್ತು. ನಿಮ್ಮ ಮದುವೆ ಪ್ರಸ್ತಾಪ ಬಂತು ಅಂತ ಹೇಳಿದ್ರಿ. ಮದುವೆ ಪ್ರಸ್ತಾಪ ಬಂದಾಗ ಒಂದ್ ಕಡೆ ನೀವು ಕೃಷಿಗೆ ನಿಮ್ಮ ಕ್ಷೇತ್ರ ಅಂತ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಮನಸ್ಸಲ್ಲಿ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಾನು ಓದಿರೋ ಹುಡುಗಿನ ಮದುವೆ ಆಗಬೇಕು ಅಂತನೋ ಅಥವಾ ಕೃಷಿಕ ಕುಟುಂಬದವರನ್ನೇ ಮದುವೆ ಆಗಬೇಕು ಅಂತನೋ ಯಾವ ಒಂದು ತಾಕಲಾಟಗಳು ನಡೆದಿತ್ತು ಅಂತ? ನನಗೆ ಯಾವ ತಾಕಲಾಟಗಳು ಒದಗಲಿಲ್ಲ. ನನ್ನ ಮನಸ್ಸಿಗೇನು ಚಿಕ್ಕ ವಯಸ್ಸಿನಿಂದ ಸ್ವಾಭಾವಿಕ ಆಧ್ಯಾತ್ಮಿಕದಲ್ಲಿದ್ದೆ. ಮೇಲಾಗಿ ತಂದೆ ತಾಯಿಗೆ ನೋವಾಗಬಾರ್ದು, ನಮ್ಮನ್ನು ಕಷ್ಟಪಟ್ಟು ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ಊರಿಗೆ ಕಳಿಸ್ತಾರೆ, ದ್ವಾಸ ಮಾಡಿಸ್ತಾರೆ, ಕಷ್ಟಪಟ್ಟು ದುಡಿತಾರೆ. ನಾವು ಓದಿಕೊಂಡು ಆದಮೇಲೆ ಯಾವ್ಯಾವುದೋ ವ್ಯಾಮೋಹಕ್ಕೆ ಬಿದ್ದು ಎಲ್ಲೆಲ್ಲ ಹೋಗಬಾರ್ದು. ಅವ್ರು ಹೇಳಿದಂಗೆ ಮನೆಯಾಗಿರು ಇರಬೇಕು, ನೌಕರಿ ಹೋಗು ಹೋಗಬೇಕು, ನಾನು ಇಂಥ ಕಡೆ ಕನ್ಯಾ ನೋಡಿದ್ದೀನಪ್ಪ ಆಗಬೇಕು. ನಾನು ಒಂದು ಮಾತು ಹೇಳಿದೆ, ನಮ್ಮ ತಂದೆ ಕೇಳಿದಾಗ, ಯಾವ ತಂದೆ ತಾಯಿನೂ ಮಕ್ಕಳಿಗೆ ಕೆಡಕಾಗಬೇಕು ಅಂತ ಏನು ಮಾಡೋದಿಲ್ಲ, ಎಲ್ಲ ಒಳ್ಳೇದಾಗಬೇಕು ಅಂತಾನೆ. ಅದಕ್ಕೆ ತಕ್ಕನಾಗಿ ಅವರವ್ರ ಘನತೆಗೆ ಅವರವ್ರ ತಕ್ಕನಾಗಿ ಅವರ ವ್ಯವಹಾರಕ್ಕೆ ತಕ್ಕನಾಗಿ ಅವರ ಘನತೆಗೆ ತಕ್ಕನಾಗಿ ಅವ್ರ ಗೌರವಕ್ಕೆ ತಕ್ಕಾಗಿ ಆಯಾ ಮನೆ ಕನ್ನೆ ಹುಡುಕ್ತಾರೆ. ಅದಕ್ಕೆ ನಂದೇನು ಅಡ್ಡಿ ಇಲ್ಲ. ನಾನೇನಾಗ ಅವ್ರಾಗಬೇಕು ಉರಿಯಬೇಕು ಕಲ್ತಾರೆ ಅವೆಲ್ಲ ಏನಿಲ್ಲ, ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಷ್ಟೇ ನಾ ಹೇಳಿದ್ದು. ಅದಕ್ಕೆ ಎಸ್ ಅಂದರು. ನಾನು ಪುನಃ ಆಯ್ಕೆನೇ ಮಾಡಿಲ್ಲ, ಅವರೇನು ಕರ್ಕೊಂಡೋಗಿ ತೋರಿಸಿದ್ರು ಮದುವೆ ಅದಕ್ಕೆ ನೋಡಿ ಮುಗಿದಾದ್ರು. ಆಯ್ತು, ನಾವು ರಾಸಾಯನಿಕಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಔಷಧಿ ಈಸಿಯಾಗಿ ಸಿಗತ್ತೆ, ಸುಲಭವಾಗಿ ಒಡೆದು ಬಿಡು ನೋಡ್ಕೊಬೋಣ ಅಂತೇಳಿ ಆ ಒಂದು ಮನೋಭಾವನೆ ಇರೋ ರೈತರುಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ವ್ಯವಸಾಯಕ್ಕೆ ನಿಂತ ಮೇಲೆ 68ರಲ್ಲಿ ನಾವು ಶರಾವತಿ ಮುಳುಗಡೆಯಲ್ಲಿ ಜಮೀನು ಮುಳುಗಡೆ ಆಯ್ತು. ಅದ್ರ ಬಾಪ್ತು ತರೀಕೆರೆ ತಾಲೂಕಿನಲ್ಲಿ ಅದ್ರ ಜಮೀನು ಕೊಟ್ಟರು. ಅದ್ರ ಸಾಗುವಳಿಗೆ 68ನೇ ಶಿವ ಹೋದೆ, ನಮ್ಮ ತಂದೆ ಕಳಿಸಿದ್ರು ಹೋದೆ. ಅಲ್ಲಿ ಈ ಹೊಸದಾಗಿ ಇನ್ನೂ ಹೊಸ ರೈತರಿಗೆ ಚಾನಲ್ ಏರಿಯಾ ಬಂದಿತ್ತು, ಆಗ್ತಾನೆ ಇಂಪ್ರೂವ್ಮೆಂಟ್ ಆಗ್ತಿತ್ತು. ಜೊತೆಗೆ ಈ ಹೈಬ್ರಿಡ್ ತಳಿ ಎಲ್ಲ ಬಂತು, ಭತ್ತ ರಾಗಿ ಜೋಳ ಶೇಂಗಾ ಎಲ್ಲ. ನಂಜುಂಡಯ್ಯನವರು ಅಂತೇಳಿ ಅಲ್ಲಿ ಎಇಒ ಆಗಿದ್ರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತೇಳಿ. ಅವ್ರು ಬಂದು ಫೀಲ್ಡಿಗೆ ಯಾರನ್ನೇ ಹೋದ್ರು ಯಾರು ರೈತರು ಮುಟ್ಟಿಸ್ಕೊಳ್ತಿದ್ದಿಲ್ಲ. ಅಲ್ಲೇ ಸ್ಥಳೀಯರು ಅಲ್ಲಿ ಮುಳುಗಡೆ ಗೋಡರು ಬಂದಾಗ ಅವ್ರು ಹಾಕ್ತಾರ ನೋಡ್ರಿ, ನಮಗೆಲ್ಲ ತರಬೇಡ್ರಿ ಅಂತ ಹೇಳಿ ಕಳಿಸಿದ್ರು. ಅವ್ರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆಯಿತು ಮಾಡೋಣ. ನಾನು ಮಾಡೋದ್ರೆ ಶಾಂಪಲ್ ನೀವು ಪದೇ ಪದೇ ನನಗೆ ಹೇಳೋದು ಬೇಕಾಗಿಲ್ಲ. ಏನು ಪಾಂಪ್ಲೆಕ್ಸ್ ಮಾಡಿರ್ತೀರಲ್ಲ, ಹೇಗೆ ಮೇಂಟೈನ್ ಮಾಡಬೇಕು, ಬೀಜ ಹೇಗೆ ಹಾಕಬೇಕು, ಯಾವ ಕಾಲಕ್ಕೆ ಗೊಬ್ಬರ ಹಾಕಬೇಕು, ಯಾವ ಔಷಧಿ ಹೊಡಿಬೇಕು, ಅದನ್ನು ಲಿಸ್ಟ್ ಕೊಟ್ಟು ಬಿಡ್ರಿ ನಾನು ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದೆ. ತಾಯಿ ಚಂಗ್ ಅಂತ ಒಂದು ಭತ್ತ ಹಾಕಿದರು, ಅದ್ರ ಓದ್ ನೋಡಿದೆ ಲೀಫ್ ಒಂದು ಎಕರೆ 40 ಕ್ವಿಂಟಲ್ ಭತ್ತ ಗೀರ್ಬೋದು ಅಂತ ಇತ್ತು ಅದರಲ್ಲ ಅಲ್ಲ ಅಂತ ಇತ್ತು. ಇದು ಸಾಧ್ಯವೇ ಅಂತ ಕೇಳಿದ. ಹೌದು ಅಂದ್ರೆ ನೋಡೋಣ, ಮಾಡೋ ಒಂದು 3/4 ಎಕರೆ ಮಾಡಿದೆ. ಅವ್ರು ಹೇಳಿದ್ದ ಪ್ರಕಾರ ಇದೆಲ್ಲ ಮೇಂಟೈನ್ ಮಾಡಿದೆ. 15 ದಿವಸಕ್ಕೊಂದ್ಸಲ ಔಷಧಿ ಪ್ರಿಕಾಷನರಿ ಔಷಧಿ, ಅದು ರೋಗ ಬರದೇ ಇರತಕ್ಕಂತ ಹೊಡೆಯಕ್ಕೆ ಔಷಧಿ. ಅದು ತಹಸೀಲ್ದಾರನ ಪರ್ಫ್ಯೂಮ್ ತಗೋಬೇಕಿತ್ತ ಅದಕ್ಕೆ ಮೈಕ್ರೋಸಿನ್ ಅಂತೇಳಿ, ಒಂದು ಚಿಟಿಗೆ 3 ಗ್ರಾಮ್ ಒಂದು ಎಕರೆಗೆ, ಅದನ್ನೆಷ್ಟು ಪಾಯ್ಸನ್ ಇರ್ಬೋದು. ಒಂದು ಪ್ಯಾಕ್ ಒಂದು ಬೆಳಗ್ಗೆ 20 ಪ್ಯಾಕೆಟ್ ಬೇಕು. ಅದು ತಹಸೀಲ್ದಾರ್ ಪರ್ಮಿಷನ್ ಕೊಟ್ಟು ತಗೋಬೇಕು. ಅದನ್ನು ಮಾಡ್ಕೊಂಡು ಎಲ್ಲ ಮೇಂಟೈನ್ ಮಾಡಿದೆ. ನಮ್ಮೂರದಲ್ಲೊಬ್ರು ಕಾಮಲಾಪುರದಿಂದ ಹರಿಹರತಲ್ಲ ಕಾಮಲಾಪುರದವ್ರು ಒಬ್ಬರು ಮೇಷ್ಟಿದ್ರು, ಶೋಪ್ನರ್ ಅಂತ. ಅವ್ರು 65 ದಿವಸದಲ್ಲಿ ಮೇಷ್ಟ್ರಾಗಿ ಬಂದರು. ನಾನು 68ಗೆ ಅಲ್ಲಿ ಹೋಗಿ ಭದ್ರಾವತಿ ತರೀಕೆರೆಗೆ ಹೋದೆ. ಅವ್ರು 68ಗೆ ನಾ ತರೀಕೆಗೆ ಭದ್ರಾವತಿ ಟ್ರಾನ್ಸ್ಫರ್ ಆಯಿತು. ಅವರು ಮನೆಯಿಂದ ಓಡಾಡ್ತಿದ್ರು ಸ್ಕೂಲಿಗೆ, 10 ಕಿಲೋಮೀಟರ್ ಸೈಕಲ್ ಹೊಡ್ಕೊಳ್ತಾ. ಆವಾಗ ಒಂದು ದಿವಸ ಔಷಧಿ ಹೊಡಬೇಕಿದ್ರೆ ನಾನು ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ನಾನು ಬರ್ತೀನಿ ಹೊಡಿತೀನಿ ಗೌಡ್ರೆ ಅಂದರು. ಆಯಿತು ಹಂಗಾರೆ ಮಾಡಲಿ ಅಂದರೆ ನಾನು ಬೇರೆ ಕೆಲಸ ತರೀಕೆರೆಗೆ ಹೋಗಿದೆ. ಅವ್ರು ಔಷಧಿ ಹೊಡೆದಾತು. ರಾತ್ರಿ ಹಿಂಗೆ 10:30 11 ಗಂಟೆಗೆ ಅವರಿಗೆ ಡಿಸೆಂಟ್ರಿ ಶುರು ಆಗ್ಬಿಡ್ತು. ಅವಾಗ ನಮ್ಮ ಹತ್ರ ವಾಹನಗಳು ಇರಲಿಲ್ಲ, ಇಬ್ಬರಿಗೆ ಎತ್ತು ಗಾಡಿ. ಆಗ ರಾತ್ರಿ 10:11 ಗಂಟೆಯಲ್ಲಿ ಎತ್ತು ಗಾಡಿ ಕಟ್ಟಿ ಅವ್ರನ್ನ ಹೇರಿಕೊಂಡು ಭದ್ರಾವತಿ ಹೋಗಿ ಹಾಸ್ಪಿಟಲಿಟಿ ಸೇರಿಸಿ 3 ದಿವಸ ಡ್ರಿಪ್ ಹಾಕಿಸಿ ಉಳಿಸ್ಕೊಂಡೆ. ಅವತ್ತೇ ಕ್ಲೋಸ್ ನಂದು, ಈ ಔಷಧಿ ಹೊಡೆಯೋದು ಗೊಬ್ಬರ ಹಾಕೋದು ಎಲ್ಲ ಕ್ಲೋಸ್, ಅವತ್ತೇ ಲಾಸ್ಟ್, ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಮುಗಿದೋಯ್ತು. ಇದನ್ನು ಮಾಡಬಾರ್ದು ಅಂತ ತೀರ್ಮಾನಕ್ಕೆ ಬಂದೆ. ಇವತ್ತಿನವರೆಗೂ ನಾನು ಯಾವ ಕೃಷಿ ಮಾಡಿದ್ರು ಈಗ ಗೊಬ್ಬರ ಹಾಕೋದು ಗೊಬ್ಬರ ಅಭ್ಯಾನ ಆಧುನಿಕತೆಯ ಔಷಧಿ ಆಗಲಿ ಗೊಬ್ಬರ ಆಗಲಿ ಇಲ್ಲ, ಏನಾದ್ರು ಆರ್ಗ್ಯಾನಿಕ್ ಅಷ್ಟೇ. ಕೆಲವರು ಹೇಳ್ತಾರೆ ಸಾವಯವ ಒಳ್ಳೇದು ಇಲ್ಲ ಅಂತ ಹೇಳಲ್ಲ, ಆದರೆ ಇಳುವರಿ ಎಲ್ಲ ಭಾಳ ಕಮ್ಮಿ ಕೊಟ್ಟು ಬಿಡುತ್ತೆ, ಅದು ಭಾಳ ದಿನ ಕಾಯಬೇಕು, ಮೈಂಟೈನ್ ಮಾಡೋದು ತುಂಬ ಕಷ್ಟ, ಈ ಎಲ್ಲ ಮಾತುಗಳು ಇದ್ದಾವೆ. ಅದು ಸಹಜವಾಗಿ ಜನ ಮಾತಾಡ್ತಾರೆ ಇಳುವರಿ ಜಾಸ್ತಿ ಬರೋದಲ್ಲ ಅಂತೇಳಿ. ಸಾವಯವ ಕೃಷಿಯಲ್ಲಿ ಇಳುವರಿ ಜಾಸ್ತಿ ಬರೋದಲ್ಲ ಅನ್ನೋದಕ್ಕಂತನೂ ಹೈಬ್ರಿಡ್ ತಳಿಗಳದ್ದು ಉತ್ಪನ್ನ ಜಾಸ್ತಿ ಬರುತ್ತೆ ಅಷ್ಟೇನೆ. ಹೈಬ್ರಿಡ್ ತಳಿ ಅಲ್ಲದೆ ಇದ್ರೆ ಯಾವ ತಳಿಯಲ್ಲೂ ಉತ್ಪನ್ನ ಜಾಸ್ತಿ ಬರಲ್ಲ. ಇದು 4-5 ವರ್ಷ ಅದನ್ನೇ ಹಾಕೊಂಡ್ರೆ ಅದು ಮಾಮೂಲಿಗೆ ಬಂದ್ಬಿಡುತ್ತೆ. ಯಾವುದೇ ಹೈಬ್ರಿಡ್ ತಳಿ ಮಾಡಿದ್ರು 4-10 ಬೆಳೆ ಅಥವಾ 5ದೇ ಬೆಳೆ ಅಷ್ಟರ ಮೇಲೆ ಮತ್ತೆ ಹೊಸ ಬೀಜನೇ ತರಬೇಕು. ನಾವು ಮಾಡ್ಕೊಂಡಿರೋ ಬೀಜ ತಂದು 4 ವರ್ಷ ಆಯ್ತು ಇದನ್ನೇ ಹಾಕಂದ್ರೆ ಮತ್ತೆ ಬರಲ್ಲ, ಅದ್ರ ಗುಣ ಸತ್ತು ಹೊರಟೋಗ್ಬಿಡುತ್ತೆ. ಇದು ಹೈಬ್ರಿಡ್ ಹೈಬ್ರಿಡ್ ಅಂತಾರಲ್ಲ ಗೌಡ್ರೆ, ಈಗ ನೀವು ಸಾವಯವ ಪದ್ಧತಿನಲ್ಲಿ ಬೆಳೆಯೋ ಅಂತಹ ಆಹಾರ ಧಾನ್ಯಗಳಲ್ಲಿ ಇರ್ತಕ್ಕಂತ ಏನೋ ಹೇಳ್ತಾರೆ, ಒಂದಿದ್ ತಿಂದ್ರೆ ವಿಟಮಿನ್ ಇದ್ ಬರುತ್ತೆ, ಆ ವಿಟಮಿನ್ ಇರುತ್ತೆ, ಇದೆಲ್ಲ ಹೇಳ್ತಾರೆ. ಹೈಬ್ರಿಡ್ ಅಲ್ಲೂ ಅದೇ ಇರುತ್ತಾ? ಹೊಟ್ಟೆ ತುಂಬತ್ತಷ್ಟೇ, ನಿಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್ ಏನು ಬರಲ್ಲ, ಅದಕ್ಕಾಗಿ ಹಾಸ್ಪಿಟಲ್ ಹೋಗದ. ಹೋಟ್ಲಲ್ಲಿ ಅನ್ನಕ್ಕೆ ಸೋಡಾ ಹಾಕ್ತಾರೆ. ಇವತ್ತು ಕಾಯಿಲೆಗಳು ಜಾಸ್ತಿ ಆಗಿದೆ ಅಂದ್ರೆ ಎಲ್ಲ ಮೆಡಿಸಿನ್ ಹೊಡೆದೇ ತಿನ್ನದ್ ನಾವು. ದನಕರುಗಳಿಗೆ ಹಾಕೋದು ಅದನ್ನೇ ಔಷಧಿ ಹೊಡೆದು ಸುಲ್ಲ ಹಾಕೋದು. ಅವುಗಳ ನಾಲಿನ ಸತ್ವನ ಕಡಿಮೆ, ನಮ್ಮಲ್ಲಿ ದೇಹದಲ್ಲಿ ಶಕ್ತಿಯು ಕಡಿಮೆ, ಮುಟ್ಟಿದ್ದಕ್ಕೂ ಆಸ್ಪತ್ರೆಗೆ ಹೋಗ್ಬೇಕು. ರೆಸಿಸ್ಟೆನ್ಸ್ ಪವರ್ ಇಲ್ಲ ನಮ್ಮ ಹತ್ರ. ತಮಗೆ ಎಷ್ಟು ವಯಸ್ಸಿಗ? 82. ಆರೋಗ್ಯನ ಹೇಗೆ ಕಾಪಾಡ್ಕೊಂಡಿದ್ದೀರಿ? ಏನಿಲ್ಲ, ನಮ್ಮ ಮಾಮೂಲಿ ನಾವೇನು ಯಾವ ಚೌಕಟ್ಟು ಇಲ್ಲ ಆಹಾರಕ್ಕೆ. ಮನೆಯಲ್ಲಾಗಲಿ, ಬಂಧುಗಳ ಮನೆಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಯಾರು ಏನ್ ಮಾಡಿದ್ರೆ ಅದನ್ನ ಊಟ ಮಾಡ್ತೇವೆ. ಯಾವ ತರಕಾರಿ ಆಗ್ಲಿ ಯಾವ್ದಾಗ್ಲಿ, ಪೂರ್ಣ ಸಸ್ಯಾಹಾರಿಗಳು ನಾವು ಅಷ್ಟೇನೆ. ಬೇಯಿಸಿ ಮೆಣಸಿನ ಜಾಸ್ತಿ, ನಮಗೆ ಸಂಬಂಧಿಕರು ಜಾಸ್ತಿ, ಸ್ನೇಹಿತರು ಜಾಸ್ತಿ. ಹಂಗಾಗಿ ಆ ಕಡೆ ಹೋದ್ರೆ ಅಲ್ಲೇ ಆಹಾರ ಪದ್ಧತಿನೂ ನಾವು ರೂಢಿಸ್ಕೊಂಡಿದ್ವಿ. ನಮಗೇನು ಯಾವ ರೆಸ್ಟ್ರಿಕ್ಷನ್, ನಮಗೆ ಅದಾಗಲ್ಲ ಇದಾಗಲ್ಲ ಅಂತ. ಅದು ಯಾಕೆ ಕಾರಣ ಅಂದರೆ, ಒಮ್ಮೆ ನಮ್ಮ ತಂದೆ ಸ್ವಲ್ಪ ವ್ಯವಹಾರ ಮಾಡೋರು, ಕೊಟ್ಟು ಕೊಡೋದು, ಮಳೆಗಾಲದಲ್ಲಿ ಸಾಲ ಕೊಡೋದು, ಬೆಳಗ್ಗೆ ಸುಗ್ಗಿಲೇ ವಸೂಲು ಮಾಡೋದಿತ್ತು. ಆವಾಗೆಲ್ಲ ಬ್ಯಾಂಕ್ ಕಡಿಮೆ, ಅಲ್ಲ ಹಳ್ಳಿಗೆ ಹೊಡೆದಗಳೇ ಮಾಡೋದು. ಆ ಸಂದರ್ಭದಲ್ಲಿ ಒಬ್ಬರು ವಸೂಲಿಗೆ ಒಬ್ಬರು ಮನೆ ಹೋಗಿದ್ದೆ. ಪಾಪ ಅವ್ರು ಬಡವರು, ಕರವಿಲ್ಲ, ಕಾಫಿ ಮಾಡಕ್ಕೆ ಬಂದು ಕೊಟ್ರು. ಕುಡಿಬೇಕೆ ಬಿಡಬೇಕೆ, ಕುಡಿದ್ರೆ ಅವ್ನ ಆತ್ಮಗೆ ಎಷ್ಟು ನೋವಾಗುತ್ತೆ ಅಂತಕೊಂಡು ಕುಡಿಯೋದ. ಹಂಗಾಗಿ ಯಾರ ಮನೆ ಹೋಗಲಿ, ಏನೇ ಕೊಟ್ಟಲಿ, ಹಾಲು ಇರಲಿ ಇಲ್ಲದೇ ಇರಲಿ, ರುಚಿ ಇರಲಿ ಇಲ್ಲದೇ ಇರಲಿ, ಅದು ತೃಪ್ತಿಯಿಂದ ತಗೊಂತೆ. ಆ ಟೈಮಲ್ಲಿ ಕೊಟ್ಟಿದ್ದು ಶಿವ ಕೊಟ್ಟಿದ್ದು? ಶಿವ ಕೊಟ್ಟಿದ್ದು, ತೃಪ್ತಿಯಿಂದ. ಜೀವನದಲ್ಲಿ ತೃಪ್ತಿ ಇದೆ? ತೃಪ್ತಿ ಇದೆ. ಸಾವಯವ ಕೃಷಿ ಒಂದು ಪರಿವಾರ ಮಾಡಿಕೊಂಡು ಅದರ ಅಧ್ಯಕ್ಷರು ತಾವಾಗಿದ್ರಿ ಅಂತ ಕೇಳಿ. ಶರಾವತಿ ಸಾವಯವ ಕೃಷಿ ಮಿಷನ್ ಅಂತೇಳಿ ಇಲ್ಲಿ ಸಾಗರ ತಾಲೂಕಿನಲ್ಲಾಯ್ತು. ಅದಕ್ಕೆ ನಾನೊಬ್ಬ ಸಾವಯವ ಕೃಷಿ ಮೊದಲಿಂದ ಮಾಡ್ತಾ ಇದ್ದಾರೆ ಇವರು ಅಂತ ಗೊತ್ತಾಗಿ, ಅವರು ಆ ಸಂಘ ಕಟ್ಕೊಂಡ್ರು, ಆನಂದ್ ಅಂತಿದ್ದಾರೆ, ಏ ಆನಂದ್ ಅಂತೇಳಿ. ಅವ್ರು ಬಂದು ನೀವು ಅಧ್ಯಕ್ಷರಾಗಬೇಕಂತ ಅಂದ್ರೆ, ಇಲ್ಲಿ ಸಾವಯವ ಕೃಷಿ ಮೀಟಿಂಗು ಮಾಡಿದ್ರು ನಮ್ಮ ಮನೆಯಲ್ಲಿ ನಾಲ್ಕಾರು, ದೊಡ್ಡ ದೊಡ್ಡ ಪ್ರಮಾಣದಲ್ಲೇ ಮಾಡಿದ್ರು. ಅವಾಗಲೂ ಮಾಡಿದ್ರು, ಅದನ್ನು 4 ವರ್ಷ ಮಾಡಿದೆ ನಾನು. ಆಮೇಲೆ ಸ್ವಲ್ಪ ಆರೋಗ್ಯ ಕೆಡ್ತು, ವಯಸ್ಸು ಆಯ್ತು, ಒಳ್ಳೆ ಮೊಣಕಾಲು ನೋವು ಬಂತು, ಇನ್ನು ಬೇಡ ಅಂತ ಬಿಟ್ಟೆ. ಇನ್ನು ನನ್ನ ಬಿಟ್ಟು ನಮ್ಮ ಮಗನ ಕರ್ಕೊಂಡಿದ್ದಾರೆ, ಅವ್ರು ತಗೊಂಡಿದ್ದಾರೆ, ಅವನೇ ಅಧ್ಯಕ್ಷರು ಮಾಡಿದ್ದಾರೆ ಈ ತಾಲೂಕಿಗೆ. ಪಾಲೇಕರ್ ಪದ್ಧತಿನಲ್ಲಿ? ಪಾಲೇಕರ್ ಪದ್ಧತಿ ಮಾಡ್ತೇವೆ ಅನಿಸ್ತಿರ್ತೀವಿ ಸ್ವಲ್ಪ. ಏನದು, ಒಂದು ಸ್ವಲ್ಪ ವಿಷದವಾಗಿ ಹೇಳಿ. ಪಾಲೇಕರ ಪದ್ಧತಿಯಲ್ಲಿ ಏನಂದ್ರೆ, ಈಗ ಅದಕ್ಕೆ ಒಂದು 200 ಲೀಟರ್ದು ಒಂದು ಬ್ಯಾರಲಿಗೆ 10 ಕೆಜಿ ಸಗಣಿ, ಅದನ್ನ 10 ಲೀಟರ್ ಗೋಮೂತ್ರ, 2 ಕೆಜಿ ಬೆಲ್ಲ, ಇನ್ನು ಯಾವುದೇ ವಿಧವಾದ ಧಾನ್ಯಗಳು 2 ಕೆಜಿ ಹಿಟ್ಟು. ಎಲ್ಲ ಯಾವ ಧಾನ್ಯನಾದ್ರೂ ಆಗ್ಬೋದು, ಅದೇನು ಅದೇ ಅಂತಿಲ್ಲ. ಅಕ್ಕಿ, ರಾಗಿ, ಜೋಳ, ಹೆಸರು, ಉದ್ದು, ಎಳ್ಳು, ಬೆಳ್ಳೆ ಎಲ್ಲ ಆಗ್ಬೋದು. ಅದು ಒಂದು ಎಷ್ಟು 2 ಕೆಜಿ ಹಾಕಿ ಅದನ್ನು ಕರಳು ಬಿಡೋದು, ಸಗಣಿ ಹಾಕಿ 2 ಕೆಜಿ ಸಗಣಿ ಹಾಕಿ, 10 ಕೆಜಿ ಸಗಣಿಗೆ ಕರಳು ಬಿಟ್ಟು 4 ದಿವಸ 5 ದಿವಸ ಹಂಗೆ ರೈಟ್ ಟರ್ನ್, ಲೆಫ್ಟ್ ಟರ್ನಲ್ಲಿ ರೈಟ್ ಟರ್ನೇ ಮಾಡಬೇಕು ನಮ್ಮ ದೇವಸ್ಥಾನ ಪ್ರದಕ್ಷಿಣೆ ಮಾಡೋದಕ್ಕೆ. ಮಾಡಿ 5-3 ದಿವಸದಿಂದ 5 ಅಥವಾ 6 ದಿವಸ ಅದನ್ನು 1 ಎಕರೆ ಹಾಕ್ಬೋದು. ಸರ್ಕಾರಿ ಗೊಬ್ಬರ ಹಾಕಿ ಇವತ್ತಿನ ಹಾಕ್ತಾರೆ, ಇಂಡಿ ಹಾಕಿ, ಯಾವ ಗೊಬ್ಬರ ಹೆಸರಾಗಿ ಬೆಳೆದ್ರೆ ಸರಿಯಾಗಿ ಎನ್ ಪಿ ಕೆ ಎಲ್ಲ ಹಾಕ್ತಾರಲ್ಲ, ಅದಕ್ಕಿಂತಲೂ ಚೆನ್ನಾಗಿ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಇದೇ ಗೊಬ್ಬರ? ಅದೇ ಇದೆ. ನಾವೀಗ ತೋಟಕ್ಕೆ, ಅಡಿಕೆ ತೋಟಕ್ಕೆ 14 ಕೆಜಿ ತೋಟಕ್ಕೆ ನಮ್ಮ ಮಗನು ಅದನ್ನೇ ಮಾಡ್ತಾನೆ. ಈಗೆಲ್ಲ ಸ್ವಲ್ಪ ಇನ್ನೂ ಲೇಟೆಸ್ಟ್ ಬಂದಿದೆ. ಆಮೇಲೆ ಈಗ ಅರ್ಗಾಕಿನ್ ಸಿಸ್ಟಮ್ ಅನ್ನು ಗೌರ್ಮೆಂಟು ಮಾಡಿ ಕಳಿಸ್ತೇ. ಈಗ ಬೆಂಗಳೂರಿನಲ್ಲಿ ಕಸನೆಲ್ಲ ಸಂಗ್ರಹಣೆ ಮಾಡಿ ಅದನ್ನು ಗೊಬ್ಬರ ಮಾಡಿ ಅದನ್ನು ಮತ್ತೆ ಸಾಣಿಸಿ ರೆಡಿ ಮಾಡಿ ಕಳಿಸ್ತಾರೆ. ಅದು ಆರ್ಗ್ಯಾನಿಕ್, ಅದು ಇನ್ಆರ್ಗ್ಯಾಕಿನ್ ಅಲ್ಲ. ಅದನ್ನು ಇಂತಿಷ್ಟೇ ಪ್ರಮಾಣ ಹಾಕ್ಬೇಕು ಅಂತ ಹೇಳ್ತಾರೆ. ಆಮೇಲೆ ನಮಗೆ ಬೆಂಗಳೂರು ತುಮಕೂರಿನೊಂದು ಯಾರೊಬ್ಬರು ಮಾಡಿದ್ದಾರೆ ಸಣ್ಣದು, ಒಂದು 20 ಬಟ್ಲೆ, ಅದ್ರಾಗ ಏನೇ 1 ಎಕರೆಗೆ ಹಾಕ್ಲಿಕ್ಕೆ ಒಂದು ಸಣ್ಣದು ಒಂದು 30 ಗ್ರಾಮು ಇರಲ್ಲ ಅದು. ಅದನ್ನು 200 ಲೀಟರ್ ಕಳೆದು ಹಾಕೋದು. ಭಾಳಷ್ಟು ಬಂದಿದೆ ಈಗ. ನ್ಯಾನೋ ಗೊಬ್ಬರ ಅಂತೆಲ್ಲ ಬಂದ್ಬಿಟ್ಟಿದೆ ಈಗ. ನಿನ್ನೆ ಪೇಪರ್, ಮನೆಯ ದಿವಸ ಪೇಪರ್ ನೋಡಿದೆ ನಾನು, ಯೂರಿಯಾ ನ್ಯಾನೋ ಯೂರಿಯಾ ಬಂದಿದೆ ಅಂತ ಹೇಳಿ. 1 ಎಕರೆಗೆ 1/2 ಲೀಟರ್ ಸಾಕಂತೆ. ಅದ್ರ ಬಗ್ಗೆ ಇನ್ನು ಮಾಹಿತಿ ನನಗೆ ಗೊತ್ತಿಲ್ಲ. ಎಷ್ಟು ಎಕರೆ ಇದೆ ತೋಟ ಗೌಡ್ರೆ? ತೋಟ ಈಗ ಒಂದು 14 ಎಕರೆ ಮಾಡಿದ್ದೀವಿ. ಏನೇನು ಬೆಳಿತೀರಿ? ನಾವೇನು ಅಡಿಕೆ, ಭತ್ತ, ಊಟಕ್ಕೆ ಆಗುವಷ್ಟು ಭತ್ತ, ಅಡಿಕೆ, ಸ್ವಲ್ಪ ತೆಂಗು, ಮೆಣಸು. ರಬ್ಬರ್? ರಬ್ಬರ್ ಒಂದು 50 ಕಿಲೋ ರಬ್ಬರ್ ಇದೆ. ಈಗ ಫಸಲು ತೆಗಿತಾ ಒಂದು 6-7 ವರ್ಷ ಆಯ್ತು. ಈಗ ಇನ್ನು ಪೂರ್ಣ ಪ್ರಮಾಣ ತೆಗೆದಿಲ್ಲ ಇನ್ನೂ. ಈಗ ಅಡಿಕೆನ ನೀವು ಎಲ್ಲ ಕೃಷಿ ಉತ್ಪನ್ನಗಳನ್ನು ಸಾವಯವದಲ್ಲೇ ಮಾಡ್ತೀರಿ. ನಿಮ್ಮ ಒಂದು ರೇಟ್ ಮಾರ್ಕೆಟಿಗೆ ಹೋದಾಗ ವ್ಯತ್ಯಾಸ ನಿಮ್ಮದು ಜಾಸ್ತಿ ಇರುತ್ತಾ? ಹೇಗೆ ಅದ್ರ ಕ್ವಾಲಿಟಿ ಅಸೆಸ್ ಹೇಗೆ ಗೊತ್ತಾಗುತ್ತೆ? ಈಗ ಸಾಮಾನ್ಯ ಜನಕ್ಕೆ ಅಡಿಕೆ ಅಂತ ನೋಡಿದ್ರೆ ಸಾವಯವದಿಂದ ಬಂದಿರತಕ್ಕಂತಹದ್ದು, ರಾಸಾಯನಿಕದಿಂದ ಬೆಳೆದಂತಹದ್ದು, ಎರಡನ್ನು ಅಕ್ಕಪಕ್ಕ ಇಟ್ಟಾಗ ಅಷ್ಟು ಅಡಿಕೆ ಒಳಗೆ ಗೊತ್ತಿಡಲಿಕ್ಕೆ ಸಾಧ್ಯವೇ ಇಲ್ಲ. ಹಂಗಿದ್ದಲ್ಲಿ ಕಂಡುಹಿಡಿಯಬಹುದು, ಅಡಿಕೆಯಲ್ಲಿ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಹಂಗಿದ್ದಾಗ ನಿಮಗೆ ಸಾವಯವ ಮಾಡಿದಾಗ ಖರ್ಚು ಜಾಸ್ತಿ ಬಂದಿರುತ್ತೆ. ಅದನ್ನು ತೂಗಿಸ್ಕೊಳ್ಳೋದಲ್ಲಿ ಮಾರುಕಟ್ಟೆನಲ್ಲಿ ನೀವು ಹೇಗೆ ಬೆಲೆನ ನಿಷ್ಕರ್ಷ ಮಾಡ್ಕೊಳ್ತೀರಿ? ಅಲ್ಲ, ಅಲ್ಲಿ ಟೆಂಡರಿಗೆ ಹಾಕ್ತಾರೆ. ಅಡಿಕೆ ರೇಟು ಸ್ವಲ್ಪ ಇದ್ದಿದ್ದರಲ್ಲಿ ಉತ್ತಮ ಆದರೆ ಅಡಿಕೆಗೆ ಒಂದು ಹಿನ್ನೆಲೆ ಇದೆ. ಇವತ್ತಿನೂ ಆ ಹಿನ್ನೆಲೆ ಇಲ್ಲ. ಹೊಟ್ಟೆ ಆದ ಮೇಲೆ ಅಡಿಕೆ ಮಾಡ್ತಾರೆ ಎಲ್ಲರೂ. ಈಗ ವರ್ಷಿಡೀ ಬೆಳೆ ಆಗೋಗಿದೆ ಅದಕ್ಕೆ. ಮೊದಲು ಹಿಂದೆಲ್ಲ ವರ್ಷದಲ್ಲಿ 3 ತಿಂಗಳು ಒಂದು ಸೀಸನ್, ಸೆಪ್ಟೆಂಬರ್ ಅಕ್ಟೋಬರ್ನಿಂದ ನವಂಬರ್ ಡಿಸೆಂಬರ್ ಎಂಡ್ ಆಗ್ತದೆ. ಈಗ ಹಂಗಲ್ಲ, 360 ದಿವಸ ಅಡಿಕೆ ಬೆಳೆ. ಈಗ ನೀವು ಬೆಳೆಸಿದ ಮೇಲೆ ಆಗಲೇ ಈ ಜೂನ್ ತಿಂಗಳಲ್ಲಿ ಕಟಾವು ಶುರು ಹೋಗಿ ಏಪ್ರಿಲ್ವರೆಗೂ ಮಾಡ್ತಾರೆ. ಈ ಕೃಷಿ ಮಾಡೋದ್ರಿಂದ ಜನಗಳ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಆಗಿದೆ ಹೊರತು ನಮಗೆ ಉತ್ಪನ್ನಕ್ಕೆ ಏನೋ ತೊಂದರೆ ಇಲ್ಲ. ಅವರು ಈಗ ಸರ್ಕಾರಿ ಗೊಬ್ಬರ ಹಾಕಿಬಿಡೋರಿಗೆ ತೋಟ ಲೈಫ್ ಬರಲ್ಲ, ಸಾವಯವ ಕೃಷಿ ಮಾಡಿದ್ರೆ ತೋಟ ಲೈಫ್ ಬರುತ್ತೆ. ಅವರವಲ್ಲ 45 ವರ್ಷ ಬಳಕೆ ಬದುಕುತ್ತೆ, ನಮ್ಮ 80-90 ವರ್ಷ ಬದುಕ್ತವೆ. ಗೌಡ್ರಿಗೆ ಏನಪ್ಪ 15 ಎಕರೆ ತೋಟ ಇದೆ ಆರಾಮ ಮಾಡ್ಕೊಂಡು ಹೋಗ್ತಾರೆ, ನಾವು 1 ಎಕರೆ ತೋಟದಾಗೆಲ್ಲ ಅವನ್ನೆಲ್ಲ ಮಾಡಕ್ ಆಗಲ್ಲ ಅಂತ ಕೆಲವರು ಹೇಳಿದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಅದು ಸುಳ್ಳೇ. 1 ಎಕರೆ ಇರೋರು ನಮಗಿಂತ ಚೆನ್ನಾಗಿ ಉತ್ಪನ್ನ ತೆಗಿಬಹುದು, ಅದಕ್ಕೆ ಸಾಧ್ಯ. ಯಾಕೆ ಯಾಕಂದ್ರೆ ನಾವು ಪ್ರಮಾಣ ಜಾಸ್ತಿ ಇರೋದ್ರೆ ನಾವು ಅದನ್ನ ಮೇಂಟೈನ್ ಮಾಡಿ ಅಷ್ಟು ಅದಕ್ಕೂ ಪ್ರತಿ ವರ್ಷನೂ ಗೊಬ್ಬರ ತಂದು ಹಾಕ್ಲಿಕ್ಕೆ ಆಗಲಿ ಅಥವಾ ಯಾವುದೇ ಗೊಬ್ಬರ ಆಗಲಿ ಆರ್ಗ್ಯಾನಿಕ್ ಈಗಿನ ಹೊಸ ಲೇಟೆಸ್ಟ್ ಏನು ಬಂದಿದಾವಲ್ಲ ಲೈನ್ ಪಿಕೆ ಪೌಡರ್ನಲ್ಲಿ ಹಾಕೋದು 4 ಕೆಜಿ ಒಳಗೆ ಹಾಕೋವು ಒಂದೇ ಮಾಡೋದಾದ್ರೂ ಕಷ್ಟವಾಗುತ್ತೆ. ಅದು 1 ಎಕರೆ ಇದ್ದವನಿಗೆ ವರ್ಷದ ಅದನ್ನೇ ಮಾಡ್ಬೋದು, ಪ್ರತಿ ವರ್ಷ ಮಾಡ್ಬೋದು ಅದನ್ನ. ಪ್ರತಿ ವರ್ಷ ಮಾಡಿದ್ರೆ ಯಾಕತ್ತಾದಾಗ ತಾನು ಆಟೋಮೆಟಿಕ್ ಆಗಿ ಇಳುವರಿ ಜಾಸ್ತಿ ಬರುತ್ತೆ. ಎಷ್ಟೊತ್ತಿಗೆ ಹೋಗ್ತೀರಿ ಗೌಡ್ರೆ ದಿನ ತೋಟಕ್ಕೆ? ಈಗ 1.5 ವರ್ಷ ಆಯ್ತು ತೋಟಕ್ಕೆ ಹೋಗೋದು ಕಮ್ಮಿ, ಮನೆಯಲ್ಲೇ ಜಾಸ್ತಿ. ಈಗ ಮೊದಲಾದ್ರೆ ನನ್ನ ವರ್ಷಕ್ಕೆ ಪ್ರಾರಂಭದ ನನ್ನ ವಯಸ್ಸಿನಲ್ಲಿ ನಾನು ದಿವಸಕ್ಕೆ 2 ಸಾರಿ ಕಡ್ಡಾಯವಾಗಿ ನನ್ನ ಎಲ್ಲ ಜಮೀನು ನನ್ನ ಎಷ್ಟು ನನ್ನ ಜಮೀನು ಎಲ್ಲ ಜಮೀನು 2 ಸಾರಿ ಒಡ್ಡಾಡ್ತಿದ್ದೆ. ಈಗ ಆಗಲ್ಲ, ಈಗ 2 ವರ್ಷ ಆಯ್ತು ಕಮ್ಮಿ ಆಯ್ತು ಬಿಟ್ಟದ. ಈಗ ಈ ವರ್ಷಂತೂ ಪೂರ್ಣ ಕಡಿಮೆ, ಮಗ ನೋಡ್ಕೊಳ್ತಾನೆ ಅಷ್ಟು ಬಿಟ್ಟರೆ ನಾವಂತೂ ಹೋಗಲ್ಲ. ಎಲ್ಲೋ ವಾರಕ್ಕೊಂದ್ಸರಿ ಸುಮ್ಮನೆ ಹೋಗ್ಬಿಟ್ಟು ನೇರೋ ಹೋಗೋದು ನೇರೋ ಬಂದ್ಬಿಡೋದು ಅಷ್ಟೇ, ಅಡ್ಡಾಡಂಗಿಲ್ಲ ಆ ಕಡೆ ಈ ಕಡೆ. ಮನೆಯಲ್ಲಿ ಮತ್ತೆ ನಿಮ್ಗೆ ಒಂಥರ ಬೇಜಾರು ಅನ್ಸಲ್ವಾ? ನನಗೇನು ಬೇಸರ ಅಲ್ಲ, ಯಾಕಂದ್ರೆ ಬೇಕಷ್ಟು ಕೆಲಸ ಇದೆ ಮನೆಗಿದ್ರೆ. ಸುಮ್ಮನೆ ಕೂತ್ಕೊಂಡ್ರು ಬೇಕಷ್ಟು ಕೆಲಸ ಇರ್ತದೆ, ಮಾಡಿದ್ರೆ ಮಾಡದಿದ್ದವನಿಗೆ ಯಾವುದಿಲ್ಲ. ಏನ್ ಕೆಲಸ ಮಾಡ್ತೀನಿ? ಪುಸ್ತಕಗಳನ್ನು ಓದ್ತೀನಿ, ನನಗೆ ತಿಳಿದೇನ ಬರೀತೀನಿ. ನನಗೆ ಸಂಗ್ರಹಣ ಪುಸ್ತಕ ಸುಮಾರು 200-300 ಮೇಲೆ ಪುಸ್ತಕ ಇದೆ ಅಂತೆಲ್ಲ ಓದ್ತವೆ, ಸಾಹಿತ್ಯ ಇದ್ದಿದೆ. ಹಾಗಂತ ಅದನ್ನು ಓದಿ ಬಹಳ ಭಂಡಾರ ನನ್ನ ತಲೆಗೈತಿ ಅಂತೇನಿಲ್ಲ. ಓದೋದು ಅದಕ್ಕೆ ಶುಳ್ಳೆ ಮರೆತು ಬಿಡೋದು. ಆ ಓದಿದ್ದ ನನ್ನ ಜೀವನದಲ್ಲಿ ಅದೇ ಒಂದೇ ದೊಡ್ಡ ಹ್ಯಾಂಡಿಕ್ಯಾಪ್ ಅಂದ್ರೆ ಓದಿದ್ದ್ಯಾವುದು ನನ್ನ ತಲೆ ಓದಿದ್ದೆಲ್ಲ ಅಂತೇಳಿ ನಾನು ಇಂಡಿಯಾ ಆಡ್ತಿದ್ದೆ. ಓದೋದು ಸಂತೋಷ ಪಡೋದು. ವೀಕ್ಲಿ ಪೇಪರ್ ಬರ್ತವೆ, ವೀಕ್ಲಿ ತರಿಸ್ತೀವಿ, ಯಾರಾದ್ರೂ ಜನ ಬರ್ತಿರ್ತಾರೆ ಮಾತಾಡ್ತೀವಿ. ಇಲ್ಲ ಪಕ್ಕದಲ್ಲಿ ಮಠದಿಂದ ಗುರುಗಳು ಇರೋದ್ರಿಂದ ಜನ ಬಂದೇ ಬರ್ತಿರ್ತಾರೆ, ನಮ್ಮ ಗೌಡರು ಹೋಗೋಣ ಮಾತಾಡ್ಕೊಂಡು ಬರೋಣ ಅಂತ ಬರ್ತಾರೆ. ಈ ಆಧ್ಯಾತ್ಮ ಮತ್ತೆ ಕೃಷಿ ಎರಡನ್ನೂ ನೋಡಿದಾಗ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತ ಅನ್ಸತ್ತ? ಕೃಷಿ ಮಾಡ್ಬೇಕಂದ್ರೆ ಆಧ್ಯಾತ್ಮ ಬಿಡಬೇಕು ಅಂತ ಏನಿಲ್ಲ, ಆಧ್ಯಾತ್ಮನ ಹೆಚ್ಚಿಕೊಂಡು ಕೃಷಿ ಬಿಡಬೇಕು ಅಂತಾನೂ ಏನಿಲ್ಲ. ಅದು ಶಿವನ ನಮಗೆ ಜೀವನ ಪೂರ್ಣ ಕೊಟ್ಟಿದ್ದಾನೆ, 24 ಗಂಟೆ ಕೊಟ್ಟಿದ್ದಾನೆ, ಅದ್ರ 12 ಗಂಟೆ ಹಗಲು ಕೊಟ್ಟಿದ್ದಾನೆ ಒಳ್ಳೆ ದುಡಿಲಿ ಪಡೀಲಿ ಅಂತ. ಅವನು 24 ಗಂಟೆ ನಮಗೆಲ್ಲ ವ್ಯವಸ್ಥೆ ಕೊಟ್ಟಾಗ ದಿವಸಕ್ಕೆ 1/2 ಗಂಟೆ ದೇವ್ರ ಧ್ಯಾನ ಮಾಡಿದ್ರೆ ಅಥವಾ 1 ಗಂಟೆ ಅಥವಾ 1/2 ಗಂಟೆ ಮನೋ ನೆಮ್ಮದಿ ಬರುತ್ತೆ, ಸಂತೋಷ ಇರುತ್ತೆ, ಟೆನ್ಷನ್ ಇರಲ್ಲ. ಏನಿವರು ಇವತ್ತಿನ ಕಾಲದಲ್ಲಿ ಹೇಳ್ತಾರಲ್ಲ ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು, ಆ ಸಮಯ ದೇವ್ರ ಧ್ಯಾನ ಮಾಡಿದ್ರೆ ಹೋಯ್ತು ಹೊರಟು ಹೋಗುತ್ತೆ, ನಾರ್ಮಲ್ ಆಗ್ಬಿಡುತ್ತೆ. ಒಳ್ಳೇದು ಗೌಡ್ರೆ, ತುಂಬ ಜೀವನ ನಡೆಸ್ತಾ ಇದ್ದೀರಿ. ದೇವ್ರದ್ದು ನಮ್ಮ ಹಿರಿಯರ ಆಶೀರ್ವಾದ. ನಮ್ಮದು ಮೂಲತಃ 79 ಇಲ್ಲಿ 76 ನಮ್ಮ ಕುಟುಂಬ ಇಲ್ಲಿ ವಾಸಕ್ಕೆ ಬಂದ್ವಿ. ಜಮೀನ್ ಮಾಡಿ 75 ವರ್ಷ ಇದನ್ನ ನಮ್ಮ ತಂದೆಯವ್ರ ಕೊಂಡು ಶರಾವತಿ ಮುಳುಗಡೆಯಿಂದ ಬಂದವರು ಅಲ್ಲೇ ಹೊಸಕೋಟೆ ಅಂತ ನಮ್ಮ ಊರು. ಆ ಊರು ಮುಳುಗಡೆ ಆದ್ಮೇಲೆ ನಮ್ಮ ತಂದೆ 4 ಕಡೆ ಆಸ್ತಿ ಮಾಡಿದ್ರು. ನಾವು 4 ಜನ ಬಂದ್ರು, ಹರತಾಳು ಅಂತ ಬಂತು ಸಾಗರ ತಾಲೂಕಿನಲ್ಲಿ, ಅಲ್ಲಿ ಇಬ್ಬರಿದ್ದಾರೆ ದೊಡ್ಡವರು ಹಾಲಪ್ಪೋಡ್ರು, ಚಿಕ್ಕವನು ಜಯಶೀಲಪ್ಪೋಡ್ರು. ಸಾಗರ ತಾಲೂಕು ನಾವು ಇಬ್ಬರಿದ್ದೀವಿ, ನಾನು 2ನೇವನು, ನನ್ನ ತಮ್ಮ ಮೂರನೇವನು ಭೋಜಪ್ಪೋಡ್ರು ಅಂತ ಮೆಗ್ಗೋಡ್ ನೀನಾಸಂ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಅಂತ ನಮ್ಮದು ಜಮೀನು ಅಲ್ಲೊಂದು 3 ಕಿಲೋಮೀಟರ್ ದೂರದಲ್ಲಿ. ಈಗ ಆ ತಮ್ಮ ಇಲ್ಲ, ತಿರೋಗಿದ್ದಾರೆ, ಅಮ್ಮಗ ಇದ್ದಾನೆ. ಅಲ್ಲೂ ಅವನಿಗೂ ಆಸ್ತಿ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ, ಅಲ್ಲ ಊರಿನಲ್ಲಿ ಇದ್ದ ಅಣ್ಣ ತಮ್ಮದಿಗೂ ಆಸ್ತಿ ಚೆನ್ನಾಗಿದೆ. ಒಟ್ಟಿನಲ್ಲಿ ನಿಮ್ಮ ತಂದೆ ಏನು ಒಂದು ಸತ್ ಪರಂಪರೆ ಹಾಕೊಟ್ಟಿದ್ರು, ಮಕ್ಕಳು ಅದನ್ನ ಆ ಒಂದು ದಿಸೆಯಲ್ಲೇ ನಡೀತಾ ಇದ್ದೀರಿ. ಒಳ್ಳೇದು ಗೌಡ್ರೆ. ಎಲ್ಲದಕ್ಕಿಂತ ನಮ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳಬೇಕಂದ್ರೆ ಅದೇನ್ ಪೂರ್ವಿಕರು ಪುಣ್ಯವು ಅಥವಾ ನಮ್ಮ ತಂದೆ ತಾಯಿದೆ ಆಶೀರ್ವಾದ ಅಥವಾ ಇನ್ ಯಾವ ಗುರುಗಳ ಆಶೀರ್ವಾದ ನಮ್ಮ ಮನೆತನಕ್ಕೆ. ನಾವು ಇವತ್ತು ನಮ್ಗೆಲ್ಲ ಮಂತಂದಲ್ಲಿದ್ದೀವಿ, ನಮ್ಮ ಇಷ್ಟೂ ಜನ ಅಣ್ಣ ತಮ್ಮದಕ್ಕಳ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಯಾರಿಗೂ ಯಾವ ಹವ್ಯಾಸಗಳು ಇಲ್ಲ, ಯಾವ ಹವ್ಯಾಸವೂ ಇಲ್ಲ. ಎಡಕನ ಹಾಕಬೇಕು ಆ ಹವ್ಯಾಸವೂ ಇಲ್ಲ, ಕೃಷಿಯೇ ಹವ್ಯಾಸ. ಕೃಷಿಯೇ ಹವ್ಯಾಸ, ಬಂದರ ಕೈಯಲ್ಲಿ ಮಾತಾಡೋದಿಷ್ಟೇ. ಯಾವ ದುರಭ್ಯಾಸಗಳು ಯಾವರಿಗೂ ಇಲ್ಲ. ಒಂದು ಕೊನೆಯದಾಗಿ ಗೌಡ್ರೆ ಒಂದು ಮಾತು, ನಿಮ್ಮ ಹತ್ರ ತುಂಬಾ ಜನ ಬರ್ತಿರ್ತಾರೆ ಅಂತ ಹೇಳಿದ್ರಿ, ಈ ರೈತಾಪಿ ವರ್ಗ ಒಂದು ಜಮೀನೇ ಬೇಡ ತೋಟವೂ ಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ಸಿಟಿಗೆ ಸೇರ್ಕೊಂಡ್ಬಿಡೋಣ ಅನ್ನೋ ಒಂದು ಬಹಳ ಸುಲಭವಾದ ಒಂದು ಮಾರ್ಗೋಪಾಯ ಕಂಡುಹಿಡ್ಕೊಳ್ತಾ ಇದ್ದಾರೆ. ಇಂಥ ಜನಗಳಿಗೆ ತಮ್ಮಂತ ಹಿರಿಯರು ಈ ಕೃಷಿಯಿಂದ ಒಂದು ಆಗುವಂತಹ ಲಾಭಗಳನ್ನ ಹೇಳ್ತಾ ಹೋದ್ರೆ ಬಹುಶಃ ಅವ್ರ ಮನಸ್ಸು ಪರಿವರ್ತನೆ ಆಗತ್ತಾ ಅಂತ. ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟ, ಯಾಕೆಂದ್ರೆ ಎಲ್ಲ ನೌಕರಿಗೆ ಆಸೆ ತೋರಿಸಿ ತೋರಿಸಿ ತೋರಿಸಿ ಎಲ್ಲರಿಗೆ ಮಳೆಯಲ್ಲಿ ತೋಯಿ ಹಂಗಿಲ್ಲ, ಬಿಸಿಲೆ ಕಾಯಿ ಹಂಗಿಲ್ಲ, ಯಾಕೆ ಕಷ್ಟಪಟ್ಟು ದುಡಿಬೇಕಿಲ್ಲಿ? ಸರ್ಕಾರಿ ನೌಕರಿ ಎಂತ ಒಂದು ಸಿಕ್ಕರೆ ಸಾಕು, ತಿಂಗಳ 10,000 ಸಿಕ್ಕರೆ ಸಾಕು ಅಂತಾರೆ. ಕೆಲವು ಎಂತ 6,000 3,000 ಸಿಕ್ಕರೆ ಸಾಕು ಅಂತಾರೆ. ಸರ್ಕಾರಿ ನೌಕರಿ ಅಂದ್ರೆ ಅದು ಏನು ಕೆಲಸ ಆಗಲಿ ಕೆಲಸಕ್ಕೆ ಹೋಗ್ತಾರೆ. ರೈತರು ಹೊಲದ ಕೆಲಸಕ್ಕೆ ಬನ್ನಿ ಅಂದ್ರೆ ಯಾರು ಬರಲ್ಲ. ಇದು ಬಯಲುಸೀಮೆಯಲ್ಲೂ ಸಹ ಮಲೆನಾಡಲ್ಲೂ ಸಹ ಇದನ್ನು ಹೇಳಿದ ಕೂಡಲೇ ಜನ ತಪ್ಪು ತಿಳ್ಕೊಳ್ತಾರೆ. ನಾವು ಮಾತಾಡಿದ್ರೆ ಅದು ಅವರೇ ಅರ್ಥ ಮಾಡ್ಕೋಬೇಕು, ಯೋಚನೆ ಮಾಡಬೇಕು. ನಮ್ಮ ಹಿಂದಿನವ್ರು ಎಷ್ಟು ಕಷ್ಟಪಡ್ತಿದ್ರು, ಎಷ್ಟು ಸಮಯ ದುಡಿತಿದ್ರು, ನಾವೆಷ್ಟು ಸಮಯ ದುಡಿತೀವಿ, ಈಗ ಎಷ್ಟು ಸಮಯ ಕಳಿತೀವಿ, ಎಷ್ಟು ನಾವು ನಮ್ಮ ಬದುಕಿಗೆ ಕಳಿತೀವಿ ಬೇಕಂತ. ನಮ್ಗೆ ಅಷ್ಟು ಕೂಲಿ ಬೇಕು, ಎಷ್ಟು ಕೇಳಬೇಕಂತ ಸಮಯ ಮೊದಲು ಹಿಂದೆಲ್ಲ 6 ಗಂಟೆಗೆ ಹೊಂಟು ಸಾಯಂಕಾಲ 6 ಗಂಟೆ ತನಕ ದುಡಿತಿದ್ರು. ಇವತ್ತು 10 ಗಂಟೆಗೆ ಬಂದು ಮಧ್ಯಾಹ್ನ 3 ಗಂಟೆಗೆ ಹೋಗ್ತಾರೆ. ಅವತ್ತಿನ ಕೂಲಿ ನನ್ನ ಜೀವನದಲ್ಲೇ ನಾನು 1 ಆಣೆ 2 ಆಣೆ ಕೂಲಿ ಕೊಟ್ಟದ್ದು ನನಗೆ ನೆನಪಿದೆ, ಲೆಕ್ಕ ಬರೆದು ಇವತ್ತು ಇದಾವೆ ನನ್ನ ಹತ್ರ. ಈಗ 100 ರೂಪಾಯಿ 400 ರೂಪಾಯಿ ಕೇಳ್ತಾರೆ. ಆದ್ರೆ ನೆಮ್ಮದಿ ಇದೆಯವರಲ್ಲಿ ಇಲ್ಲ. ಸಿಟಿಲಿ ಜನ ಹೋಗ್ತಾರೆ, ಯಾಕೆ ಸಿಟಿಯಲ್ಲಿ ಏನು ಸಮಯ ಇರೋದ್ರಿಂದ ನಿಮ್ಮ ಅದೇ ಕೆಲಸ ಸಣ್ಣ ಪುಟ್ಟ ಗಲಾಟೆ ಅದೇ ಎಲ್ಲಿ ನೋಡಿದ್ರು ಗಲಾಟೆ ದೊಂಬಿ ಹೊಡೆದಾಟ ಜನ ಸೇರ್ತಾರೆ. ಅದೇ ಹೊಲಕ್ಕೆ ಬರಲಿ ಅಂದ್ರೆ ಬರ ನೋಡೋಣ ಗೌಡ್ರಿ. ಮುಂದೆ ಒಂದು ದಿನಗಳಲ್ಲಿ ಈ ಎಲ್ಲ ಪರಿಸ್ಥಿತಿಗಳು, ಈ ಕೊರೋನಾ ಬಂತು, ಹೀಗೆ ಮನುಷ್ಯನ ಜೀವನ ಚಕ್ರ ಬದಲಾವಣೆ ಆಗತ್ತೆ ಅನ್ನೋ ಒಂದು ಹಾರೈಕೆಯೊಂದಿಗೆ ಮಲೆನಾಡು ಏರಿಯಾ ಅದರಲ್ಲೂ ಒಂದು ಮಳೆ ಕಂಡು ಬೆಳೆ ಏರಿಯಾ ಚಾನಲ್ ಏರಿಯಾ ಪದ್ಧತಿನೇ ಬೇರೆ, ಮಳೆ ಕಂಡು ಬೆಳೆದಿರ್ತಕ್ಕಂಥ ಏರಿಯಾದ್ದೇ ಪದ್ಧತಿ ಬೇರೆ. ಮಳೆ ಕಂಡು ಬೆಳೆ ಬೆಳೆ ಪದ್ಧತಿಲಿ ಏನಂದ್ರೆ ಮಳೆ ಯಾವಾಗ ಬರ್ತಾ ಆ ಸಮಯಕ್ಕೆ ಜನ ಬೇಕು ಅವನಿಗೆ, ಆ ಸಮಯಕ್ಕೆ ಜನ ಸಿಗಲಿಲ್ಲ ಅಂದ್ರೆ ಎಲ್ಲ ಅವನ ವ್ಯವಸಾಯವೇ ಫೇಲ್ ಆಗ್ಬಿಡುತ್ತೆ. ಚಾನಲ್ ಎಲ್ಲಿದೆ ಯಾವತ್ತು ಬೇಕಾದ್ರೂ ಬರ್ಬೋದು, ಬೇಕಂದಾಗ ಜನ ಬಂದಾಗ ಕೆಲಸ ಮಾಡಿಸ್ಕೋಬಹುದು. ಒಳ್ಳೇದು ಗೌಡ್ರಿ, ನಮಸ್ಕಾರ. ಇದುವರೆಗೂ ಮಾದರಿ ಕೃಷಿ ಈ ಕುರಿತು ಸಾಗರ ತಾಲೂಕು ವೀರಾಪುರದ HT ವಿಶ್ವೇಶ್ವರ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು MA ಸುದರ್ಶನ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಭದ್ರಾವತಿ ತಾಲೂಕು ಕೂಡ್ಲಿಗೆರೆ ಹೋಬಳಿಯ ದೊಡ್ಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಮ್ಮೆ ದೊಡ್ಡಿ, ಬಸಲಿಕಟ್ಟೆ, ಬಂಡಿಗುಡ್ಡ, ದೊಡ್ಡೇರಿ ಮತ್ತು ಸುತ್ತಮುತ್ತ ಗ್ರಾಮಗಳಲ್ಲಿ ಅಡಿಕೆಯಲ್ಲಿ ಮೇವಿಗೋಸ್ಕರ ಬೆಳೆದಿರುವ ಮೆಕ್ಕೆಜೋಳ ಬೆಳೆಯಲ್ಲಿ ಲದ್ದಿ ಹುಳು ಕಾಣಿಸಿಕೊಂಡಿದ್ದು 70%ರಷ್ಟು ಹಾನಿ ಒಳಗಾಗಿರುತ್ತದೆ. ಲದ್ದಿ ಹುಳು ಮುಂದಿನ ದಿನಗಳಲ್ಲಿ ಭತ್ತದ ಬೆಳೆಗೂ ಹಾನಿ ಉಂಟು ಮಾಡುವ ಸಂಭವವಿದ್ದು ರೈತರು ಪ್ರತಿನಿತ್ಯ ಬೆಳೆಗಳನ್ನು ಗಮನಿಸಬೇಕಾಗಿದೆ. ಬಾಧೆ ಕಂಡು ಬಂದಲ್ಲಿ ರೈತರು ಸಾಮೂಹಿಕವಾಗಿ ಹತೋಟಿ ಕ್ರಮವನ್ನು ಕೈಗೊಳ್ಳಬೇಕು. ಸಂಜೆ 5 ಗಂಟೆ ನಂತರ ಈ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಹತೋಟಿ ಕ್ರಮಗಳು ಹೀಗಿವೆ: ಎಮಾಮೆಕ್ಟಿನ್ ಬೆಂಜೋಯೊಟ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.5 ಗ್ರಾಂ ಬೆರೆಸಿ ಪ್ರತಿ ಎಕರೆಗೆ 150-200 ಲೀಟರ್ ದ್ರಾವಣವನ್ನು ಸಿಂಪಡಿಸಬೇಕು, ಹಾಗೂ 2 ಕೆಜಿ ಬೆಲ್ಲವನ್ನು 5 ಲೀಟರ್ ನೀರಿನಲ್ಲಿ ಕರಗಿಸಿ 10 ಕೆಜಿ ಅಕ್ಕಿ ತೌಡಿಗೆ ಸೇರಿಸಿ ಚೆನ್ನಾಗಿ ಬೆರೆಸಿ 250 ml ಕ್ಲೋರೋ ಫೈರಿಫಾಸ್ ಕ್ರಿಮಿ ಕೀಶಕವನ್ನು 24 ಗಂಟೆಗಳ ಕಾಲ ಗಾಳಿ ಆಡದಂತೆ ಚೀಲದಲ್ಲಿ ಕಟ್ಟಿಯಿಡುವುದು. ಮಾರನೇ ದಿನ ಸಂಜೆ 4 ಗಂಟೆ ನಂತರ ಈ ವಿಷಪ್ರಾಶನವನ್ನು ಉಂಡೆಗಳಾಗಿ ಮಾಡಿ 1 ಎಕರೆ ಜಮೀನಿನಲ್ಲಿ ಇಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಅಧಿಕಾರಿ ಕೂಡಿಗೆರೆ ಇವರನ್ನು ಸಂಪರ್ಕಿಸಬಹುದು. ಸಂಪರ್ಕಕ್ಕಾಗಿ ಇವರ ಮೊಬೈಲ್ ನಂಬರ್ 8277932650. ಮತ್ತೊಮ್ಮೆ 8277932650 ಅಥವಾ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಕೂಡ್ಲಿಕೆರೆ ಇವರ ಮೊಬೈಲ್ ನಂಬರ್ 7892425455. ಮತ್ತೊಮ್ಮೆ 7892425455. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆಗೆ ಸಂಪರ್ಕಿಸಬೇಕಾಗಿ ಕೋರಿದೆ. ಪ್ರಕಟಣೆ ಕೇಳಿದ್ರಿ. ಆತ್ಮೀಯ ರೈತ ಬಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು.